50 languages. 73. 73. السماح بفعل شيء. ಏನನ್ನಾದರೂ ಮಾಡಬಹುದು. هل سمح لك بقيادة السيارة؟ ನೀನು ಆಗಲೇ ಕಾರನ್ನು ಓಡಿಸಬಹುದೇ? هل سمح لك بشرب الكحول؟ ನೀನು ಆಗಲೇ ಮದ್ಯ ಕುಡಿಯಬಹುದೇ? هل سمح لك بالسفر بمفردك الى الخارج؟ ನೀನು ಒಬ್ಬನೇ ಒಬ್ಬಳೆ ವಿದೇಶ ಪ್ರವಾಸ ಮಾಡಲು ಆಗಲೇ ಅನುಮತಿ ಇದೆಯೇ? يسمح ان يمكن ان بهدو ايمكننا التدخين هنا ನಾವು ಇಲ್ಲಿ ಧೂಮಪಾನ ಮಾಡಬಹುದೇ? امسموح التدخين هنا ಇಲ್ಲಿ ಧೂಮಪಾನ ಮಾಡಬಹುದೇ? ايمكن الدفع بالبطاقه الائتمانيه ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಸಂದಾಯ ಮಾಡಬಹುದೇ? ಅಯುಮ್ಕಿನು ದಫಾ ಬಿಶೀಕ್ ಚೆಕ್ ಮೂಲಕ ಹಣ ಸಂದಾಯ ಮಾಡಬಹುದೇ? ಅಯುಮ್ಕಿನು ದಫಾ ನಕ್ದನ್ ಬರೀ ನಗದು ಮೂಲಕ ಹಣ ಸಂದಾಯ ಮಾಡಬಹುದೇ? ಅಯುಮ್ಕಿನುನಿ ಇಜ್ರಾಉ ಮುಖಾಬರತಿನ್ ಹಾತಿಫಿಯ ನಾನು ಒಮ್ಮೆ ಫೋನ್ ಮಾಡಬಹುದೇ? ಹಲ್ಲಿ ಅನ್ ಉವಜ್ಜಿಹ ಸುಆಲನ್ ನಾನು ಒಂದು ಪ್ರಶ್ನೆ ಕೇಳಬಹುದೇ? ಅತಸ್ಮಹೂನ ಲಿ ಬಿ ಅನ್ ಅಕೂಲ ಶೈ ಅನ್ ನಾನು ಏನನ್ನಾದರೂ ಹೇಳಬಹುದೇ? ಲಯುಸ್ಮಹು ಲಹು ಬಿನ್ ನೌಮಿ ಫಿಲ್ ಮುತನಜ್ಜಹ್ ಅವನು ಉದ್ಯಾನವನದಲ್ಲಿ ನಿದ್ರೆ ಮಾಡುವಂತಿಲ್ಲ. ಲ ಯುಸ್ಮಹು ಲಹು ಬಿನ್ ನೌಮಿ ಫಿಸ್ಸಯ್ಯಾರ ಅವನು ಕಾರಿನೊಳಗೆ ನಿದ್ರೆ ಮಾಡುವಂತಿಲ್ಲ. ಲ ಯುಸ್ಮಹು ಲಹು ಬಿನ್ ನೌಮಿ ಫಿ ಮಹತ್ತತಿಲ್ ಕಿತಾರ್ ಅವನು ರೈಲು ನಿಲ್ದಾಣದಲ್ಲಿ ನಿದ್ರೆ ಮಾಡುವಂತಿಲ್ಲ. ಅಯುಮ್ಕಿನುನ ಅಲ್ ಜುಲೂಸ್ ನಾವು ಇಲ್ಲಿ ಕುಳಿತುಕೊಳ್ಳಬಹುದೇ? ಲಾಯಿಹತು ತಾಮ್ ಮಿನ್ ಫದ್ಲಿಕ್ ನಾವು ತಿಂಡಿಗಳ ಪಟ್ಟಿಯನ್ನು ಪಡೆಯಬಹುದೇ? ಅಯುಮ್ಕಿನುನ ದಫ್ಉ ಕುಲ್ಲುನ ಅಲಾ ಹಿದ ನಾವು ಬೇರೆ ಬೇರೆಯಾಗಿ ಹಣ ಸಂದಾಯ ಮಾಡಬಹುದೇ?